श्रीलक्ष्मीसहस्रे यमकस्तबकः चतुर्दशः यशस्विनीमुपासीय यदुनाथसधर्मिणीम् यमकं कथयन्त्यार्याः यत्पदं कल्पशाखिनः यशस्विनीमुपासीय यदुनाथसधर्मिणीम् यमकं कथयन्त्यार्याः यत्पदं कल्पशाखिनः दया सम्पूर्णहृदया मया कृतमनामया रमा गुणेन परमा स्तवं गृह्णातु वास्तवम् मातस्त्वदङ्घ्रौ मम देहि भक्तिम् मातः परस्मिन् हृदयं प्रसाङ्क्षीत् साकं सशत्रोर् दयिते क्षुभेन साकं चरीकर्ति अशुभ प्रशान्तिम् रमे पदाब्जे तवते मनोरमे नमेयमुच्चैर् इतरा गतिर्नमे सुरेश्वरो यत् भजनेन भासुरे तदे पुनाराजति दैत्यलोपदे रमा रमापत्तिम् अपास्यतान्मे दयो दयोपेक्षित भक् मन्तुः मुदा मुदाराञ्च दिशेत् समृद्धिम् नता नतापान् कुरुते यदीक्षा उदारविधवा भवामयहरा हरादिमहिता हिताय कमला सुदौघसदृशा दृशा शुभदया दयालुरधुना धुना तु दुरितम् घना घनाभस्य घना घनाशिनः सदा सदा शारसदा सदार्ढ्यधीः हिता हितार्क्ष्यारहिता हितामनो रमे रमे वाच रमे रमे मुदम् ಸರೋರುಹಾರಾಮ ಗೃಹಾಂ ಸುಮಲ್ಲಿಕಾ ಸರೋರುಹಾರಾಂ ಕಮಲಾಂ ಮಧುತ್ವಿಷಃ ಭುಜಾಂತರಾಮೋದ ಕರೀಂ ನುಮಃ ಕ್ಷಮಾ ಭುಜಾಂತರಾಮೋನು ಶ್ರುತಿಂ ವ್ಯಥಾಂ ಬುಧಿಂ ನೃಪೋ ನಿರಾಸ್ಥ ಸುಮನೋಜನೆಯೋ ಮನೋಜನೆಯೋ ನಹಿ ತೇನ ಮೇರ್ಚ್ಛಃ ಸ್ಥಿತಾಂ ಪ್ರಣಮ್ಯಾಹಂ ಪುರಸ್ಯಹಂತು ಮುರಸ್ಯಹಂತು ಸ್ವಯಮಿಂದಿರೇ ತ್ವಾಂ ದೃಷ್ಟಿರ್ದಯೈಕಾವನಿ ರಮೇನ ಛಿನತ್ತು ವಿಷ್ಣೋರ್ ವನಿತೆ ರಮೇನ ಭವಂ ತವಾಸ್ಯೇಯಂ ಅಪೀಡನೇನ ಕುತಃ ಕ್ಷತಿರ್ಮೇ ಯಮಪೀಡನೇನ ಕುಭೂಭುಜಾಂ ಸಂಪ್ರತಿ ಮಾನನೇನ ಫಲಂ ಸುಧಾಂಶು ಪ್ರತಿಮಾನನೇನ ಶುಭಂ ಪ್ರಯಚ್ಛ ವಿಕಲಂ ಕಲೇಶ ಸ್ವಸಸ್ತ್ವಹಂ ಸ್ಯಾಂ ವಿಕಲಂ ಕಲೇಶ ಕರೋತು ಮೋದಂ ಕಮಲಾಸಮುನ್ಮಿಷತ್ ಕಲಾವಿಲಾಸ ರಸಿನೀ ವಿಭಾವಸೌ ಕೃಪಾನಿಧೌ ವೆಂಕಟಶೈಲನಾಯಕೇ ಕಲಾವಿಲಾಸಾರಸಿನೀ ವಿಭಾವಸೌ ಯೋಗಾಯ ಯೋಗಾಯತಿ ಭಾವುಕೇನ ರಾಮೇವ ರಾಮೇವ ಹರೇಸ್ತವಾಖ್ಯಾಂ ನಾಳೀಕ ನಾಳೀಕ ಸವಿತ್ರಿಧಾಮ ತೇನಾಕ್ಷತೇನಾಕ್ಷತಂ ಆಪ್ಯತೇತತಿ ನೃಣಾಂ ದೃಶ ಸ್ವಾರ್ಥಯಿತುಂ ತವಾಭೂತ್ ರಮೇಯ ದೇಹ ನರಮೇಯ ದೇಹ ಪ್ರಾಪ್ತಾತದಾತ್ವಂ ಖಣಿರಾಜಶೈಲ ವನಾಲಿಕೇ ರಾಮ್ ನವನಾಲಿಕೇ ರಾಮ್ ತ್ವಯಾಶ್ರಿತಸ್ಯತ್ರ ಪರತ್ರ ತೋಚೈಃ ಅಕಾರಿ ರಾಮೇ ನರಕಾರಿ ರಾಮೇ ಗೋಪಾಲಕಂ ತ್ವಂ ನಯಸೇ ರಸಂಯ ಗವಾಸಮೇತಂ ನ ಗವಾಸಮೇತಂ ബുദ്ധയാത്ലദഭിധാന സഹസ്രകം യോഗിരാജ്യപതി മാ സമന്തതഃ ത്വം വിദുർഹരി സഖി ത്രയീ വിദോ യോഗിരാജപതിനാ സമം തതഃ ദാനശ്രിയാ വിഹസിതാമരസാലയേതാം പാപാപഹാം ജനനി താമരസാലയേതാം പാദദ്വയീം സഹി ഭജേതേ രുചിരാഗമാന്തേ യസ്യാസ്തി നിർമ്മലധിയോ രുചിരാഗമാന്തേ വശിത സർവ ജഗത്പതി രക്ഷയാ ദൃഗശുഭം തവ ലുംപതി രക്ഷയാ ഹൃദയമുച്ഛതു ദേവിന പാമകം ത്വദിനമന്യത അന്യതോ വിനമാമകം ത്യജതി യത് ശുഭ ലാഭവതി നതാനേ ജനനിമത് പ്രഭൃതീൻ ഭവതി നതാനേ മിലതി മേന യഥാ മതിരംഭസാ മമ തഥാ ദയതാം അതിരംഭസാ പദ്മേ സ്തുതുഭ്യം പ്രഥമാ നമസ്യാ ഹിരം ഫലം ഹി പ്രഥമാനമസ്യാ വിധായമാന്യാ മഹതാമഹം താം ഹരാമ്യരീണാം മഹതാമഹം താം ഭവത് ത്യജേയം തനുതേജസേവ്യാ ജനായ ലോകം ദയയൈവ തം ശ്രീഃ ഭവത്യജേയം തനുതേജസേ വ്യാധി അഘോജിതം മേ കുഹൃദേ പിധത്തേ നിധഭവതീദൃശം നവസരോജപത്രായതാം ശ്രിതം ഹരിപുരം ധീമാം ഹൃതനമദ്വിപത്രായതാം നമാം കില വിനാ ത്വയാ വതിതമഃ കദംബാദയഃ കഠോരഹൃദയോ ഹരിഃ खल जने मदंबादय न समधवस्तव गुणा न समा यतनेत्र एव कमलायतने क्षमते भिधातु मतिदक्षमते स्तवनायकः पटुमतिस्तवना भवति जगदम्बकृतार्थो परमा परमा परमा परमा कुहृदोद्रितटी मवनाय कृपा महिता महिता महिता महिता रमा रमा रमा रमा जुपासितं यमरन्नपि धियो हरिं वृषा चल तमे तमे तमे तमे द्रातुमप्रच्युता वारिजाते क्षणा त्वं नताध्वस्तदे वारिजाते क्षणाति पातकादिन्दिरे पाहि मां शोभित श्रीरघध्वन्तलो पाहि मां शोभित मन्दारामन्दारामन्दारामन्दाराति व्याधिघ्नादैत्यारेः शेषाद्रिं तं प्राप्ताः शृङ्गाली यस्यार्तान् संभर्तुं समदमौ मद मौढ्यहरौ वहन्मे मधुरिपुं धुरि पुण्यकृतां स्थितः विनमति नमतीव तवार्चको निजगदं जगदं बजहाति च जननि त्वया परिचरत् सुरगिं नरकान्तया न यजुषास्तुतया हृदि मे विना किमपि क्लिप्तनमन् नरकान्तया न यजुषा स्तुतया त्वमेव सेव्यासि दृष्टैव ते स्थिरम् रमेयतो यादव नायके बलम् उरोहि शौरेर् उदधेस्त्वमग्रहीः अमेयतो जाति अवनाय केवलम् सारसं श्रितवतीं ससारसं महाननां हिमकरोपमाननां देवतां प्रणमतो मुदेवतां वेदनादमहितां न वेदना सामयि देयादि रमार्थरक्षार्थमाददे या दीक्षाम् यत्पदजलजनकानाम् सुगमं दिव्यधाम जलजनकानाम् कमले राजीवानां कुले स्थितात्वं गतिः पराजीवानां जगदाराध्यायन्ति श्रेयस्त्वां ये कृपादराध्यायन्ति किमपि महोदारेषु प्रथमं मधुवैरिणो महोदारेषु जयति सपर्यायस्य क्षीरफलदात्री सुरद्रुपर्यायस्य विधृतां हरिणाङ्केन त्वां प्रतिवददाननां हि हरिणाङ्केन प्रणमन् जननिबिडौजाः जनो भुवः स्यात् स्वबन्धुजननिबिडौजाः कलशोदधिकन्यायम् पश्यति विद्यात् सतावदधिकन्यायम् जितकथकवितानेन त्रयी विदा लभ्यते च कवितानेन श्रीसेवानरकेषु त्वयार्थ्यतां हरि ऋतड्यवानरकेषु मां विनिपात्य न घोराः शुचो यथा नयति किन्तु पात्य न घोराः सततविकाराकल्पम् प्राप्तोऽहं देहम् अम्बकाराकल्पम् कुभवादाशुभवत्या स्वयमुद्धार्यो रमे सदा शुभवत्या सारासहराज्ञान स्थानेन किमस्त तेजसाराज्ञान श्रीस्त्वयि मानसमेतत् ന്യസ്കേമ വിമുക്തയേ അഭിമാന സമേതം വ്യക്തിം വിന്ദേ മഹിതാം ഇന്ദ്രാദിസുരൈർ നവാരവിന്ദേ മഹിതാം മധ്യമതാരകവർണ ഭിഹിതായ നഖ ജിതോരുതാരകവർണ ഹൃതസദരിദ്രവ്യാധി ശ്രിതമുച്ഛിന്ന ദുർദരിദ്രവ്യാധി അതുലകൃപായ ദേവ പ്രണുത സമാത്രതായ ദേവ ശോഷിത ഭവന ദയാഗസ് സന്യേഷ കചിതോ പ്രഭവന ദയാഗ സോനഭിഭവന ദയാഗ സോഢ്വാവതി പദ്മ യാത്മഭവന ദയാഗ ത്വാം ഹി സുധീരാ ജയതി സ്തുതാഹം സ്തവൈര്യഃ പ്രമാനിധീരാ ജയതി ഭവതി സധീരാ ജയതി ശ്രീസ്തം സ്വഭുവോത്ര സോദധീരാ ജയതി ഭക്തതമാനായതയാ ദൃക്തവ കമലേ സുരോത്തമാനായതയാ വിശ്രുതമാനായതയാ സമയഭവം ശ്രേയസേ സമാനായതയാ ശ്രീ പരഭാഗവതീയം ന്യഭിഷ്ടുതാമാം മുകുന്ദ ഭാഗവതീയം ഹണിവൃഷഭാഗവതീയം പശ്യതി ഭജതെ പദം സഭാഗവതീയം ൃഡ്യാതനയാചാര്യ പ്രഭൃതിരിതര നമശ്രുതനയാചാര്യ മാം ഹരിരാമായതയാ ദൃശാ പുനത്വേന സാം വിരാമായതയാ പ്രഥിതതരാമായതയാ കാകേപ്യസുരേ കൃപാം പരാമായതയാ രാശേർവാരാമസ്യ ശ്രീസ്ത്വം ദുഹിത അഥ ചോത്സവാരാമസ്യ അവനിഭവ രാമസ്യ പ്രിയാധിയന്ന സദോഷവാരാമസ്യ ಹರಿಸುರದಾರುಣ್ಯೇನಃ ಸ್ಥಿತಿ ಮುಷಿವಲ್ಲಿವದ ಭೂತ್ಯದಾರುಣ್ಯೇನ ಭೃತವಂದಾರುಣ್ಯೇನ ಕ್ರೀಡೆ ದೈವತಮ ಸಂಗಿದಾರುಣ್ಯೇನ ಶೀರ್ಷಿತ ಕರ್ವಾಣೀಯಾನಿ ಪಶ್ಯತಿ ತೇಭ್ಯೋ ನಮಾಂಸಿ ಕರ್ವಾಣೀಯಾನಿ ಕೃತಶೋಕರ್ವಾಣೀಯಾನಿ ಹಾತು ಮನರ್ಥಾನ್ ಸುಮಕರ್ವಾಣೀಯಾನಿ ಮಹೋದಯ ಸಾರ ಭುಜತ್ರಯಾತಯ ಮಹೋದಯ ಸಾರ ಭುಜತ್ರಯಾತಯ ವಿಲೋಪಕಾರಾತಿ ಶಯಸ್ತದೇ ವಿಭಾ ವಿಲೋಪಕಾರಾತಿ ಶಯಸ್ತ ದೇವಿ ಸುರಕ್ಷಯ ದೇವಹಿತ ದೃಶಾವಮ ಸುರಕ್ಷಯ ದೇವಹಿತ ದೃಶಾವಮ ಮುದಾರ ಮೇ ಜೇಹಿ ಗಿರಾ ವಿಹಾನತ ಉದಾರ ಮೇ ಗಿರಾಮಿಹಾನತ ಕೇವಲ ಪುಚ್ಛವಿನತ ಹರಿಣಾಕ್ಷಿತವಾಮತಃ ಕೇವಲ ಪುಚ್ಛವಿಮತ ಹರಿಣಾಕ್ಷಿತವಾಮತಃ ವೈರಸ್ಯಃ ನಿಧಾನೇನ ಮಾನ್ಯಾಧ್ಯೇನ ಸಾಧ್ಯತು ವೈರಸ್ಯಃ ನಿಧಾನೇನ ಮಾನ್ಯಾ ಸಾಧ್ಯೇನ ಸಾಧ್ಯತು ವೃಷಾಚಲೇ ಶಂಕರತೋದ್ಯಮಾನ ವೃಷಾಚಲೇ ಶಂಕರತೋದ್ಯಮಾನ ವೃಷಾಚಲೇ ಕರತೋದ್ಯಮಾನ ಯಾಂಬಾತ್ಯಜೋ ವಷ್ಟಿ ದೃಶೋ ಗಿರಸ್ತೆ ರಾಜೀವಾಯತನ ಪರತ್ರ ಮಹತೀ ಕುರ್ಯಾನ್ಮುದಂ ನಃಕೃತಾ ರಾಜೀವಾಯತನ ಗದಾಹುರಘೃತಿ ಕೃಷ್ಣ ದೇವೋಪರ ರಾಜೀವಾಯತನ ವಿಹತಿ ಸುಖದ ಶುದ್ಧ ತವೈವಾರ್ ರಾಜೀವಾಯತ ನಾಯಕಂ ಫಣಿರೇ ಯಾಸೌದಯ ಶ್ರೋತಸ ಕೌಮಾರಮರಚಯತಃ ಸಫಲಂ ತಪೋಸ್ಯ సహమారమారకనుతస్య వృషాచలేందో రహమా రమా రహిత కోపతయా కృతస్మతి క్షేమారమారవిశుధాంశు జయత్యవన్య సారసేన మహితాపహారికా సారసేన మహితాపహారికా సారసేన మహితాపహారికా నంతగా జయతి యానఘరమా త్వం గతిం జనని యక్షయైవ భీమానయామి సరసా మహోదయా మానయామి సరసా మహోదయా మానయామి సరసా మహోదయా మా రమాతరణి మా నమస్యతాం మా రమాతరణి మా నమస్యతాం మా రమాతరణి మా నమస్యతాం మా రమాతరణి మా నమస్యతాం కలితమసారమనాశాత్ ధ్యాయామహితం నరామరామాన్యం కలితమసారమనాశాత్ ధ్యాయామహితం నరామరామాన్యం ఇత్యాత్రేయ శ్రీ వెంకటాధ్వరి విరచితే లక్ష్మీ సహస్రే యమకస్తబకః చతుర్దశ సంపూర్ణః